ವಿಶ್ವವಿದ್ಯಾಪೀಠದ ಅಡಿಯಲ್ಲಿ ನಡೆಯುತ್ತಿರುವ ಎಸ್ಜೆಎಂ ಕಾಲೇಜ್ ಆಫ್ ಫಾರ್ಮಸಿ ಚಿತ್ರದುರ್ಗ. ಇಲ್ಲಿ 2 ವರ್ಷದ ಡಿಫಾರ್ಮಾ, 4 ವರ್ಷದ ಬಿಫಾರ್ಮಾ, 6 ವರ್ಷದ ಫಾರ್ಮಾ ಡಿ ಹಾಗೂ 2 ವರ್ಷದ ಎಂಫಾರ್ಮಾ ಕೋರ್ಸ್ಗಳಿಗೆ ಈ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448524722 ಅಥವಾ 9036071902. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕಿನ ಗೊರಲಡುಕು ಗ್ರಾಮದ ಕೃಷಿಕ ಅನಂತರಾಜು ಬಿಜಿ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಗೊರಲಡುಕು ಗ್ರಾಮದ ಪ್ರಗತಿಪರ ಕೃಷಿಕರಾದ ಜಿ ಬಿ ಅನಂತರಾಜ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಸಮಗ್ರ ಕೃಷಿ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ. ಅನಂತರಾಜ್ ಅವರ ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ಅನಂತರಾಜ್ ಅವರು ಕೃಷಿ ಬದುಕಾಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್? ನಾವು ಕೃಷಿ ಬದುಕು ಅಂದ್ರೆ ನಾವು ಶಿಕ್ಷಣ ಮುಗಿಸಿದ್ಮೇಲೆ ಮಾಡ್ತಾ ಇದೀವಿ ಸರ್. ವಿದ್ಯಾಭ್ಯಾಸ ಎಲ್ಲಿವರೆಗೆ ಮಾಡಿದ್ರಿ ಸರ್? ವಿದ್ಯಾಭ್ಯಾಸ ಪದವಿ ಸೆಕೆಂಡ್ ಇಯರ್ ಆಯ್ತು, 3ನೇ ವರ್ಷಕ್ಕೆ ಹೋಗ್ಲಿಲ್ಲ. ಯಾಕೆ ಓದ್ಲಿಲ್ಲ? ಓದ್ಬೋದಾಯ್ತು ಸರ್, ನಮ್ಮ ತಂದೆಯವರು ಬಹಳ ಉತ್ಸುಕತೆಯಿಂದ ಓದಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಆದ್ರೆ ನಮ್ಗೆ ಅವಾಗ ಏನೋ ಅಂತಾರಲ್ಲ, ಜೀವನದ ಅನುಭವ ಕಡಿಮೆ, ಹಾಗಾಗಿ ಅಲ್ಲಿಗೆ ಮೊಟಕುಗೊಳಿಸಿದಂಗಾಯ್ತು ಈ ಶಿಕ್ಷಣವನ್ನ. ಮತ್ತೆ ಕೃಷಿ ಬದುಕಿಗೆ ಯಾಕೆ ಬರ್ಬೇಕು ಅನಿಸ್ತು ನಿಮ್ಗೆ? ಮತ್ತಿನ್ನೇನ್ ಸರ್, ಮತ್ತೆ ಹಿಂದಿಂದ ನಮ್ಮ ಪೂರ್ವಿಕರು ಮಾಡ್ಕೊಂಬಂದಿದ್ರಲ್ಲ, ಮತ್ತಿನ್ನೇನ್ ಮಾಡಕ್ಕಾಗತ್ತೆ ಸರ್? ಅದನ್ನೇ ಮಾಡ್ಬೇಕಾಯ್ತು ಸರ್ ಅನಿವಾರ್ಯವಾಗಿ. ಅದಕ್ಕೆ ಈಗ ಅದರಲ್ಲೇ ನಾವು ಹೋಗ್ತಾ ಇದೀವಿ ಸರ್. ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ? ಹೌದು ಸರ್, ಮನೆ ಮಂದಿ ಎಲ್ಲ ಮಾಡಿದ್ರೆ ಲಾಭದಾಯಕ, ಮಾಡ್ಲಿಲ್ಲ ಅಂದ್ರೆ ಏನು ಲಾಭದಾಯಕ ಆಗಲ್ಲ. ಇದ್ರಲ್ಲೇನು ಮಾಡ್ಬೇಕು, ಎಲ್ಲ ಮನೆಗಿನ ಮಂದಿ ಎಲ್ಲ ಮಾಡ್ಬೇಕು. ನೀನ್ ಸಹಾಯ, ನಿನ್ ಮಕ್ಕಳ ಸಹಾಯ, ಮನ್ ಮಕ್ಕಳೆಲ್ಲ ಸಹಾಯ ಅಂತ ಬೈಕೆ ಅಂತಾರೆ ವ್ಯವಸಾಯವನ್ನ. ಆದ್ರೆ ಆತರ ತಿಳ್ಕಂಬ್ದಂಗೆ ಕೆಲಸ ಮಾಡಿದ್ರೆ ಲಾಭದಾಯಕ ಅನ್ಸುತ್ತೆ. ಅನಂತರಾಜ್ ಅವರು, ನಿಮ್ ಜಮೀನು ಎಷ್ಟು ಎಕರೆ ಇದೆ ಸರ್? ನಮ್ದು 6 ಎಕರೆ ಇದೆ ಸರ್. 6 ಎಕರೆ ಇಲ್ಲ, ಒಂದು 1.5 ಎಕರೆ ಇದೆ, ಒಂದು ಒಟ್ಟು ಒಂದಾಗೆ 6 ಎಕರೆ ಇದೆ ಸರ್. 6 ಎಕರೆ ಅಂದ್ರೆ ಎಲ್ಲ ನೀರಾವರಿನ ಖುಷ್ಕಿ ಜಮೀನು ಇದೆ? ಬೋರ್ ಹಾಕ್ಸಿದೀವಿ. ಅದರಲ್ಲಿ ನಾವು 5 ಬೋರ್ ಹಾಕ್ಸಿದ್ದೆ ಸರ್. ಅದರಲ್ಲಿ ಬರೇ 1/2 ಇಂಚು 1 ಇಂಚು ಬರೋದು. ಈಗ ಮೊನ್ನೆ 2022 ಒಂದು ಬೋರ್ ಹಾಕಿವಿ, ಅದರಲ್ಲಿ ಸಾಕಷ್ಟು ನೀರು ಬಂತು. ಆ ನೀರು ಬಂದ್ಮೇಲೆ ಈಗ ಸ್ವಲ್ಪ ಅಡಿಕೆ ಮಾಡಿದೀವಿ ಸರ್. ಒಂದು ಸಾವಿರ ಗಿಡ ಇಟ್ಟಿದೀವಿ. ಫಲ ಬರಕ್ಕೆ ಬಿಡಕ್ಕೆ ಶುರುವಾಗಿದೆ, 4 ವರ್ಷ ಆಗಿದೆ ಸರ್. ಅಡಿಕೆ ಒಂದನ ಬೇರೆ ಬೇರೆ ಏನೇನು ಬೆಳೆಗಳು ಬೆಳಿತೀರ? ಅದೇ ಸರ್, ಅದರಲ್ಲಿ ಕೆಲವೊಂದು ಭಾಗ ಮಾಡ್ಕೊಂಡಿದೀವಿ ಸರ್. ಅರ್ಧ ನೀರಾವರಿ ಮಂಗೆ, ಅರ್ಧ ಬೆದ್ಲು ಖುಷ್ಕಿ ಅನ್ನಂಗೆ. ಅದಕ್ಕೆ ಖುಷ್ಕಿಗೆ ಹಿಂಗೆ ಬೆಳೆ ಪರಿವರ್ತನೆ ಮಾಡ್ಬೇಕಂತೇಳಿ ವರ್ಷ ವರ್ಷ ಒಂದ್ ಸರಿ ಶೇಂಗಾ ಹಾಕೋದು, ಇನ್ನೊಂದ್ ವರ್ಷಕ್ಕೆ ಹತ್ತಿ ಹಾಕೋದು, ಒಂದ್ ವರ್ಷ ಈರುಳ್ಳಿ ಹಾಕೋದು. ಹಿಂಗೆ ಬೆಳೆ ಪರಿವರ್ತನೆ ಮಾಡಿದ್ರೆ ಚೆನ್ನಾಗಿರುತ್ತೆ ನೆಲ ಅಂತೇಳಿ ಆತರ ಮಾಡ್ತಾ ಇದೀವಿ ಸರ್. ಪರಿವರ್ತನೆ ಮಾಡ್ತಾ ಇದೀವಿ ಸರ್ ಬೆಳೆ. ಈ ವರ್ಷ ಬೆದಲ್ ಜಮೀನಲ್ಲಿ ಏನ್ ಬೆಳೆ ಹಾಕಿದ್ರಿ? ಹೋದ ವರ್ಷ ಶೇಂಗಾ ಹಾಕಿದ್ವಿ ಸರ್. ಶೇಂಗಾ ಮತ್ತೆ ಹತ್ತಿ ಹಾಕಿದ್ವಿ ಸರ್. ಹತ್ತಿ ಏನು ಪ್ರಯೋಜನ ಆಗ್ಲಿಲ್ಲ, ಮಳೆ ಕಡಿಮೆ ಆಗಿ ನಮ್ಗೆ ಇಳುವರಿ ಬರ್ಲಿಲ್ಲ ಸರ್. ಬರೇ ಹುಲ್ಲು ಬೆಳ್ಕೊಂಡ್ಬಿಡ್ತು, ಅದರಿಂದ ಏನು ಅದು ಪ್ರಯೋಜನ ಆಗ್ಲಿಲ್ಲ ಹೋದ ಸಾರಿ. ಶೇಂಗಾ ಹೆಂಗ್ ಬಂತು ಇಳುವರಿ? ಶೇಂಗಾ ಅದು ಸರ್ ಅಷ್ಟೊಂದು ಇಳುವರಿ ಬರ್ಲಿಲ್ಲ ಸರ್. ಅದ್ ಏನಾಯ್ತು ಅಂದ್ರೆ ಗಿಡ ಹುಟ್ಟಿದ್ವು, ಹುಟ್ಟಬೇಕಾದ್ರೆ ಸಾಕಷ್ಟು ಹುಟ್ಟಿದ್ವು ಗಿಡ, ಹೊಲ ತುಂಬ ಗಿಡ ಹುಟ್ಟಿದ್ವು. ಅದ್ ಮಧ್ಯದಲ್ಲಿ ಇದು ಬುಡಕೊಳೆ ರೋಗ ಬಂದ್ಬಿಟ್ಟು ಗಿಡ ಬೇರುಳ ಕಡ್ದು ಅಷ್ಟು ಸಂಖ್ಯೆಗಳು ಕಡಿಮೆ ಆಗ್ಬಿಡ್ತು, ಗಿಡದ ಸಂಖ್ಯೆ ಕಡಿಮೆ ಆಗ್ಬಿಡ್ತು. ಲಾಸ್ಟ್ ಗೆ ಬಾರಿ ಅಂಗ್ಲಾ ತೊಂಬತ್ತಾರಲ್ಲ ಆತರ ತೆಳ್ಳಗಾಗ್ಬಿಡ್ತು, ಬಳ್ಳಿ ಒದಗಲಿಲ್ಲ, ಕಾಯಿ ಎಲ್ಲ ಬರೇ ಬುಡಕೊಳೆ ರೋಗ ಬಂದ್ಬಿಡ್ತು. ಈಗ ಬಿತ್ತಂತ ಸಂದರ್ಭದಲ್ಲಿ ಎಲ್ಲ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೇಕಂತ ಕೃಷಿ ಅಧಿಕಾರಿಗಳು ಹೇಳ್ತಿರ್ತಾರೆ, ನೀವೇನ್ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿರಲ್ಲ? ಇಲ್ಲ ಸರ್, ಯಾರು ಮಾಡಲ್ಲ ಸರ್. ಅದು ತುಂಬಾ ಅದು ಆ ಟೈಮಲ್ಲಿ ತುಂಬಾ ಕಷ್ಟ ಸರ್ ಅದೆಲ್ಲ ಮಾಡ್ಬೇಕಂದ್ರೆ. ಅದೇನ ಅದು ರಗ್ಗಲ್ಲಿ ಹಾಕೊಂಡು ಈ ತರ ಹಿಂಗೆ ಹಚ್ಚಬೇಕು ಅಂತ ಹೇಳ್ತಾರೆ, ಅದೆಲ್ಲ ಮಾಡಕ್ ಆಗಲ್ಲ. ಅರ್ಜೆಂಟಿಗೆ ಮಳೆ ಬಂತು ಅಂದ್ರೆ ತಂಡೋಗಿ ಬೀಜ ಕಾಣಿಸಿರ್ ಸಾಕಪ್ಪ ಹೊಲಕ್ಕೆ ಅನ್ನೋ ಒಂದು ಕಾತರದಿಂದ ಇರ್ತೀವಿ. ಅವೆಲ್ಲ ಅರ್ಜೆಂಟ್ ಮಾಡಕ್ಕಲ್ಲ, ಎಂದು ಮಾಡಿಲ್ಲ ಸರ್ ನಾವು. ಈಗ ನೋಡಿ, ಅರ್ಜೆಂಟ್ ಮಾಡಕ್ಕಾಗ್ಲಿಲ್ಲ ಅಥವಾ ಮಾಡಿಲ್ಲ ಅನ್ನೋ ಕಾರಣದಿಂದ ಈ ವರ್ಷ ಎಲ್ಲ ಬೇರೆಲ್ಲ ಆಡ್ಬಿಟ್ಟು ಸಾಕಷ್ಟು ಅಂಗ್ಲಾ ಆಯ್ತು, ಶೇಂಗಾ ಬೀಜ ಅಂತ ಹೇಳಿದ್ರಿ. ಒಂದು 5 ನಿಮಿಷದ ಕೆಲಸ ಅದೇನು ತುಂಬಾ ಕಷ್ಟ ಆಗೋದಿಲ್ಲ? ಈ ಟ್ರೈಕೋಡರ್ಮ್ ಆಗಿರ್ಬೋದು, ಕ್ಲೋರೋಪಿರಿಪಸ್ ಆಗಿರ್ಬೋದು, ಒಂದು ಸೂಪರ್ ಚೀಲದಲ್ಲಿ ಒಂದು 10 ಸೇರು ಬೀಜ ಹಾಕೊಂಡ್ಬಿಟ್ಟು ಒಂದಿಷ್ಟು ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟು ML ಔಷಧಿಯನ್ನು ಹಾಕೊಂಡ್ಬಿಟ್ಟು ಒಂದ್ 2 ಸರಿ ಹಿಂಗೆ ಅಲ್ಲಾಡಿಸಿ ಬಿತ್ತನೆ ಮಾಡಕ್ ಕೊಟ್ಬಿಟ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ಈ ತರ ಗಿಡಗಳು ಅಂಗ್ಲಾ ಆದಾಗ, ಈ ಗಿಡಗಳ ಸಂಖ್ಯೆ ಕಡಿಮೆ ಆದಾಗ, ಇಳುವರಿ ಕಡಿಮೆ ಆದಾಗ ನಿಮ್ಗೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ರೆ ಚೆನ್ನಾಗಿತ್ತು ಅನ್ಸುತ್ತ? ಹೆಂಗ ಅನ್ಸುತ್ತೆ ಸರ್? ಏನ್ ಮಾಡಕ್ ಅನ್ಸುತ್ತೆ ಆತರನ? ಅದೆಲ್ಲ ಹೊಲ ಅಧ್ವಾನ ಆಗ ನೋಡ್ಬಿಟ್ರೆ ಮಾಡ್ಬೇಕು ಅನ್ಸುತ್ತೆ. ಏನ್ ಮಾಡ್ತೀಯ ಅದು ಮಾಡ, ಆ ಟೈಮಿಗೆ ಮಾಡಕ್ ಆಗಲ್ಲ. ಎಷ್ಟೋ ವರ್ಷ ಅನ್ಕಂತೀವಿ ಮಾಡೋಣ, ಈ ವರ್ಷ ಮಾಡೋಣ, ಮುಂದಕ್ಕೆ ಮಾಡೋಣ ಅಂತ. ಆದ್ರೆ ಅದು ಅದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ವಿಫಲರ ಆಗ್ತೀವಿ. ಈ ವರ್ಷ ನಷ್ಟ ಆಗಿರೋದು ನೋಡಿದ್ರೆ ಮುಂದಿನ ವರ್ಷಕ್ಕೆ ಖಂಡಿತ ಮಾಡ್ಲೇಬೇಕು ಅಂತ ತೀರ್ಮಾನ ತಗೊಂಡಿದೀವಿ ಸರ್. ಮತ್ತೆ ಈಗ ನೀರಾವರಿಯಲ್ಲಿ ಅಡಿಕೆ ಒಂದೇನಾ ಮತ್ತೆ ಬೇರೆ ಏನಾದ್ರು ಬೆಳೆಗಳು ಇಟ್ಟಿದ್ರ? ಇಲ್ಲ ಸರ್, ಅಡಿಕೆ ಒಂದೇನಾ. ಏನಾದ್ರೂ ಈಗ ಬೋರ್ವೆಲ್ ಅಲ್ಲಿ ನೀರ್ ಬೇರೆ ಕಡಿಮೆ ಈ ವರ್ಷ. ಈಗ ಇನ್ನೊಂದ್ ತಿಂಗಳಲ್ಲಿ ಏನಾದ್ರೂ ಮಳೆ ಚೆನ್ನಾಗಿ ಬಂದು ಬೋರ್ ಒಂದೆರಡ್ ಸಾರಿ ಹಳ್ಳ ಎಲ್ಲ ಹರಿದು ಕೆರೆ ನೀರ್ ಬಂದ್ರೆ ಸೀಪೀಜ್ ಆದ್ರೆ ಈರುಳ್ಳಿ ಚೆಲ್ಲನ ಅಂತ ಇದೀವಿ, ಮತ್ತೆ ಇಲ್ಲಾಂದ್ರೆ ರಾಗಿ ಬಿತ್ತನ ಅಂತ ಇದೀವಿ ಸರ್, ಅಷ್ಟೇ ಸರ್. ಅಡಿಕೆ ಎಷ್ಟು ಎಕರೆಲ್ಲ ನಾಟಿ ಮಾಡಿದ್ರು? ಅಡಿಕೆ ಸರ್ 1000 ಇದೆ ಸರ್, ಅಂದ್ರೆ ಒಂದ್ ಎರಡು ಎಕರೆ, ಒಂದೂವರೆ ಎಕರೆ ಒಂದು ಮುಕ್ಕಾಲು ಎಕರೆ ಬರ್ಬೋದು ಸರ್. ಯಾಕೆ ಅಡಿಕೆ ಬೆಳಿಬೇಕು ಅಂತ ಆಸಕ್ತಿ ಬಂತು ನಿಮ್ಗೆ? ಏನ್ ಮಾಡ್ತೀವಿ ಸರ್, ಎಲ್ಲ ಮಾಡ್ತಾರಲ್ಲ ಎಲ್ಲ ಕಡೆ, ಈಗ ಅದೇ ಅಲ್ಲ ಈಗ ಬೆಲೆ ಚೆನ್ನಾಗಿರೋದು. ಅದಲ್ದ ಅದು ಈಗ ಸ್ವಲ್ಪ ಸ್ವಲ್ಪ ಗಿಡ ದೊಡ್ಡವಾಗ ತಕ್ಕ ಸಾಕಿದ್ರೆ ಅದು ಹೆಂಗ ಉಲ್ಲಗೆ ಬೆಳಕಂತವೆ ಎಂಬ ಒಂದು ಧೈರ್ಯ ಇರೋದ್ರಿಂದ ಅದೇ ಮಾಡೋಣ ಅನ್ನಂಗಾಗುತ್ತೆ. ಲಾಭದಾಯಕ ಮತ್ತೆ ಖರ್ಚು ಕಡಿಮೆ, ಅದಕ್ಕೇನು ಸ್ವಂತ ಪರಿಶ್ರಮ ಬೇಕು. ಗೊಬ್ಬರ ಒಂದು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಲಾಭದಾಯಕ ಆಗುತ್ತೆ. ಈ ತಡಪಸ್ಲು ಅಂತ ಹೇಳ್ತಾರೆ, ಇಂಥವೆಲ್ಲ ಬೆಳೀತಾ ಕೂಕೊಂಡ್ರೆ ಅಲ್ಲೇದಲ್ಲಿ ಖರ್ಚು ಅಲ್ಲಿಗೆ ನೇರ ಆಗುತ್ತೆ. ಕೂಲಿ ಆಳಿನ ದುಬಾರಿ, ಸಿಗೋದು ಕಷ್ಟ. ದುಡ್ಡು ಕೊಡ್ತೀನಿ ಅಂದ್ರೂ ಒಂದೊಂದು ಟೈಮ್ನ ಸಿಗೋದಿಲ್ಲ. ಅದರಿಂದ ನಾವು ಸಹ ಈ ವಾರ್ಷಿಕ ಬೆಳೆಗಳಿಗೆ ಮಾರು ಹೋಗಿದ್ದೀವಿ ಸರ್. ಅಡಿಕೆ ಅಂದ್ರೆ ಪ್ರಾರಂಭದಲ್ಲಿ ಸಸಿ ಎಲ್ಲಿಂದ ತಗೊಂಡ್ರಿ ಸರ್? ನಾವು ಬೆಳೆಸಿರ್ಲಿಲ್ಲ, ನಮ್ಮೂರಾಗೆಲ್ಲ ಬೆಳೆಸಿ ಇಟ್ಟು ಇಡಾರು ಒಬ್ಬೊಬ್ರು, ನಾವು ಬೆಳೆಸಲಿಲ್ಲ. ಏಕಾಏಕಿ ಇಕ್ಕಂಗೆ ಇರಲಿಲ್ಲ. ಯಾವಾಗ ಎಲ್ಲ ಜನ ಈ ಅಡಿಕೆ ನಿವಾಸೆ ಸ್ವಲ್ಪ ಒಂದ್ 500 ಆಗ್ಲಿ ಬೆಳೆಸ್ಕೊಳ್ರಿ ಇಡ್ರಿ ಅಂತ ಅಂದಾಗ ಅವಾಗ ಪ್ರಯತ್ನ ಮಾಡಿದ್ವಿ ಇಡಕ್ಕೆ. ಅವಾಗ ಹೋಗಿ ಯಾರ ಹಿಂಗೆ ವ್ಯಾಪಾರಸ್ಥರ ತಾಗೆ ಖರೀದಿ ಮಾಡ್ಕೊಂಡು ತಂದ್ವಿ ಸರ್, ಒಂದ್ 30 ರೂಪಾಯಿ ಸಸಿ ಹಂಗೆ ತಗೊಂಡ್ ಬಂದಿಕ್ಕಿವಿ. ಏನೇ ಆಗ್ಲಿ ಸರ್, ನಾವೇ ಬೆಳೆಸಿ ಇಡ್ಬೇಕು ಸರ್. ಯಾಕಂದ್ರೆ ಅದು ವ್ಯಾಪಾರಸ್ಥರ ತಂದ್ರೆ ಅವ್ರು ಎಂತ ಎಂತ ಬೀಜಗಳನ್ನ ಗೋಟ್ ಮಾಡಿ ಅಡಿಕೆ ಸಸಿ ಬೆಳೆಸಿರ್ತಾರ ಗೊತ್ತಿಲ್ಲ. ಈಗ ನೋಡಿ ಮುಂದೆ ಅದನ್ನ ಅದೇ ಯಾವ ಬರುತ್ತಂತ ಹೇಳಕ್ ಆಗಲ್ಲ. ಅದೇನ ಬಂದ್ರೆ ನಮ್ಮ ಅದೃಷ್ಟ, ಬರ್ಲಿಲ್ಲ ಅಂದ್ರೆ ನಮ್ ದುರಾದೃಷ್ಟ ಅಷ್ಟೇ. ಅದರಿಂದ ನಮ್ಮ ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ ಅವರೇ ನಂಬಿಕೆ ಆದಂತ ಗೋಟ್ಗಳನ್ನ ತಂದು ಸಸಿ ಪ್ಯಾಕೆಟ್ ಮಾಡಿ ಅವರೇ ಬೆಳೆಸ್ಕೊಂಡು ಅವರೇ ಇಡೋದು ಉತ್ತಮ ಸರ್. ಈಗ ನಾವೇ ಒಳ್ಳೆ ಮರದಂತ ಗೋಟ್ ಆಯ್ಕೆ ಮಾಡ್ಕೊಂಡು ಸಸಿ ತಂದು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡಿದ್ರೆ ಗಿಡಗಳ ಮೇಲೆ ನಮ್ಗೆ ನಂಬಿಕೆ ಇರುತ್ತೆ, ಮತ್ತೆ ಖರ್ಚು ಕಡಿಮೆ ಆಗುತ್ತೆ. ಈಗ ನೀವು 30 ರೂಪಾಯಿ ಒಂದ್ ಸಸಿ ತಗೊಂಬಂದ್ವಿ ಅಂತಂದ್ರೆ ಅದೇ ನಾವೊಂದು 4 ರೂಪಾಯಿ 3 ರೂಪಾಯಿ ಒಂದು ಗೋಟ್ ತಗೊಂಬಂದು ಒಂದ್ ವರ್ಷ ಬೆಳೆಸಿ ನಾಟಿ ಮಾಡ್ಬಿಟ್ರೆ ನಮ್ಗೆ ಇನ್ನೂ ಸಾಕಷ್ಟು ದುಡ್ಡು ಉಳಿತಾಯ ಆಗುತ್ತೆ. ಹೌದು ಸರ್, ಹೌದು ಸರ್, ಆತರ ಮಾಡೋದೇ ಒಳ್ಳೇದು ಸರ್. ಮತ್ತೆ ಈ ಅಡಿಕೆ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರಿ? ಅಡಿಕೆ ನಾಟಿ ಮಾಡೋದಕ್ಕಿಂತ ಮುಂಚೆ ಭೂಮಿ ಎಲ್ಲ ಚೆನ್ನಾಗಿ ಸಡಿಲ ಆಗಂಗ್ ಮಾಡ್ಬಿಟ್ಟು, ಜಾಸ್ತಿ ಏನು ಸಡಿಲ ಮಾಡಬಾರ್ದು ಸರ್. ಅದು ಸ್ವಲ್ಪ ಬಿಗಿ ಇದ್ರೆ ನೆಲ ಬೇರು ಒಯ್ಕೊಳಕ್ಕೆ. ನಾವೇನೆ ಎಡ್ಬಾಳಿನ ಮಡಿಕೆ ನೋಡಿರ್ಲಿಲ್ಲ, ಹಂಗೆ ಕುಂಟೆಯಲ್ಲಿ ಅರಗಿ ಬಿಟ್ಟು ಕೆಲವರೆಲ್ಲ ಇದ್ರ ಟ್ರಂಚ್ ಹೊಡೆಸಿ ಸಿಗ್ತಾರೆ. ಅದು ನಾವೇನು ಇಕ್ಲಿಲ್ಲ, ಯಾಕಂದ್ರೆ ಗಿಡ ಹತ್ಕೊಳಕ್ಕೆ ಇದು ಪಾಟ್ ಹೊಡಿಸಿ ಇಕ್ಕದೆ ವಾಸೆ ಅಂತ ಹೇಳಿ ಲೇಬರ್ ಕೈಯಲ್ಲೇ ಗುಂಡಿ ತಗ್ಸಿ ಇಡಿಸಿದ್ವಿ ಸರ್. ಈಗ ಅಂತರ ಎಷ್ಟು ಕೊಟ್ಟಿದ್ರೆ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡ ಸರ್? ಅದು ಒಂಥರ ಹೇಳಲ್ಲ ಸರ್ ಜನ, ಒಬ್ರು ಅವ್ರವ್ರು ತೋಚದಂಗೆ ಅವ್ರು ಇಡ್ತಾರೆ. ನಾವು ಮಾಡಿರೋದು 6.5-8 ಮಾಡಿದ್ವಿ ಸರ್. 8.5 ಯಾಕೆ ಮಾಡಿದೀವಿ ಅಂದ್ರೆ ಈಗ ಏನನ ಮುಂದೆ ನಾವು ತೋಟಕ್ಕೆ ಮಣ್ಣು ಪಣ್ಣು ಹೊಡಿಸಿದಾಗ 8 ದಾಯ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಗಿಡ ಬಡ್ಡೆ ದಪ್ಪ ಆದಾಗ ಅದು ಸ್ಕ್ರಾಚ್ ಆಗುತ್ತೆ, ಏನಾದ್ರೂ ಟ್ರ್ಯಾಕ್ಟರ್ ಬೇಸಾಯ ಹೋಗ್ಬೇಕಾರೆ ಅಂತೇಳಿ 8.5 ಮಾಡ್ತಾರೆ ಸರ್. ಅದಕ್ಕಾಗಿ ನಾವು 8.5 ಮಾಡಿದ್ವಿ ಸರ್. ಒಂದ್ ಕಡೆ 6.5 ಮಾಡಿದ್ವಿ ಸರ್. ಈಗ ಕೆಲವು ರೈತರು ಹೇಳ್ತಾರೆ 8-9 ಚೆನ್ನಾಗಿ, ಇಲ್ಲ 8-8 ಚೆನ್ನಾಗಿ, ಇಲ್ಲ 7-8 ಚೆನ್ನಾಗಿ ಅಂತ. ನೀವು 6.5-8 ಮಾಡೋದ್ರಿಂದ ಅನುಕೂಲ ಅಂತೀರ? ಏನ ಅದೇ ನಮ್ ಪಕ್ಕದಲ್ದಾಗ ಅದೇ ತರ ಮಾಡಿದ್ರು ಸರ್. ಇನ್ನೇನ ಅವ್ರಿಗೆ ಬಂದಷ್ಟು ಇಳುವರಿ ನಮ್ಗೆ ಬರುತ್ತೆ ಅಂತೇಳಿ ಇಟ್ಟಿದ್ವಿ ಸರ್. ಈಗ ಇನ್ನೇನು ಮಾಡಕ್ಕಾಗಲ್ಲ, ಇಟ್ಟಿದೀವಿ. ಮುಂದೆ ಏನ್ ಬಂದ್ರೆ ಆದಾಯ ಹೆಚ್ಚಿಗೆ ಬಂದ್ರೆ ನಮ್ದೇ, ಕಡಿಮೆ ಬಂದ್ರೆ ನಮ್ದೇ. ಈ ಅಡಿಕೆ ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು? 4 ಸರ್. ಈ 23 ಬಂದ್ರೆ 4 ತುಂಬುತ್ತೆ ಸರ್. ಆಲೆ ಈಗ ಒಂದ 20 ಭಾಗ ಅದು ಒಂಬಳೆ ಹೊಡೆದಿದೆ ಸರ್. ಈಗ ಅಡಿಕೆ ನಾಟಿ ಮಾಡಿದ ಒಂದ್ 3-4 ವರ್ಷದವರೆಗೂ ಅದ್ರ ಒಳಗಡೆ ಅಂತರ ಬೆಳೆಯಾಗಿ ಸಾಕಷ್ಟು ಬೆಳೆಗಳನ್ನ ಬೆಳೀತಾರೆ ರೈತರು. ಪಪ್ಪಾಯಿ ಬೆಳೀತಾರೆ, ಬಾಳೆ ಬೆಳೀತಾರೆ, ತರಕಾರಿಗಳು ಬೆಳೀತಾರೆ, ಮೆಕ್ಕೆಜೋಳ ಬೆಳೀತಾರೆ, ಶೇಂಗಾ ಬೆಳೀತಾರೆ. ಹಿಂಗೆ ನೀವೇನಾದ್ರೂ ಈ ಅಂತರ ಬೆಳೆಗಳು ಒಂದ್ 3-4 ವರ್ಷದಲ್ಲಿ ಬೆಳಕೊಂಡು? ನಾವು ಫಸ್ಟ್ ಗೆ ಸರ್ ಒಂದ 650 ಗಿಡ ಇಟ್ಟಾಗ ಪ್ರಯತ್ನ ಮಾಡಿದ್ವಿ ಸರ್. 2 ನೀನ ಮಾಡಿ ನೀರುಳ್ಳಿನ ಹಾಕಿದ್ವಿ ಸರ್, ಚೆನ್ನಾಗಿ ಬಂತು ಸರ್. ಆದ್ರೆ ಏನ್ ಮಾಡೋದು, 3 ವರ್ಷಕ್ಕೆ ಆಗದೇ ಇಲ್ಲ ಸರ್. ಯಾಕಂದ್ರೆ ಹಳೆ ಬೀಜ ಜಾಸ್ತಿ ಆಗ್ಬಿಟ್ಟು ಏನು ಮಾಡಕ್ಕೆ ಆಗಲ್ಲ ಅದ್ರಲ್ಲಿ. ಏನಂದ್ರೆ ರೋಟ್ ರೋಡಿಸ್ಬೇಕು, ಗಿಡ ಬೆಳೆಸ್ಬೇಕಷ್ಟೇ. ಅದರಲ್ಲಿ ಇನ್ನೊಂದ್ಸರಿ 500 ಇಟ್ವಿ ಸರ್. ಆ ಗಿಡದಾಗ ಅಲ್ಲೇ 1 ಕಟ್ಲೆ ಶೇಂಗಾ ಹಾಕಿವಿ ಅಂತರ ಬೆಳೆಯಾಗಿ. ಆಮೇಲೆ ಆಗಕ್ಕಾಗ್ಲೇ ಇಲ್ಲ ಸರ್, ಹುಲ್ ಬೀಜ ಜಾಸ್ತಿ ಆಗ್ಬಿಡ್ತು. ಅದರಿಂದ ನಾವು ಇದು ಮಾಡೋದೇ ಬೇಡ ಅಂತೇಳಿ ಕೈ ಬಿಟ್ಬಿಟ್ವಿ. ಈಗ ನೀರ್ ನಿರ್ವಹಣೆ ಎಲ್ಲ ಡ್ರಿಪ್ ಮಾಡ್ಕೊಂಡ್ರೆ ನೀರು ಕೊಡ್ತಾ ಇದ್ರು? ಡ್ರಿಪ್ ಸರ್, ನಮ್ದು ಭೂಮಿ ಮಟ್ಟ ಇಲ್ಲ ಸರ್, ವಾಟ ಭೂಮಿ ವಾಟ ಇರೋದ್ರಿಂದ ಅದು ಆಯ್ಸಿರು ಬಿಟ್ಟಿಟ್ಕು ಉಳ್ಡುಳ್ಡು ಹೋಗ್ತತೆ. ಈ ಡ್ರಿಪ್ ಆದ್ರೆ ವಾಸ್ಯದ ಅಲ್ಲೇ ಕುಡ್ಕಂತತೆ ಅಂತೇಳಿ ಡ್ರಿಪ್ ಸಿಸ್ಟಮ್ ಮಾಡಿದೀವಿ ಸರ್. ಮತ್ತೆ ಈಗ ವರ್ಷಕ್ಕೊಂದ್ಸರಿ 2 ಎಲ್ಲ ಮೇಲ್ಗೊಬ್ಬರ ಕೊಡ್ತಾರೆ ರೈತರು. ನೀವು ಏನಾದ್ರೂ ಅಡಿಕೆ ಗಿಡದ ಮಧ್ಯದಲ್ಲಿ ಮೇಲ್ಗೊಬ್ಬರ ಕೊಡ್ತೀರಾ? ಇಲ್ಲ ಸರ್, ಅವು ಚಿಕ್ಕಂದಿನಲ್ಲೇ ಕೊಡಬಾರ್ದು ಸರ್. ಬೇಗ ಅವಕ್ಕೆ ಗೊಬ್ಬರನೇ ಕೊಡಬಾರ್ದು. ಯಾಕಂದ್ರೆ ಭೂಮಿಯಲ್ಲೇ ಕಳೆ ಹುಲ್ಲು ನಾವು ರೋಟರಿ ಮೀಟರ್ ಹೊಡಿಸ್ತೀವಲ್ಲ, ಅದೇ ಎಷ್ಟೋ ಅಷ್ಟು ಕೊಳತು ಗೊಬ್ಬರ ಆಗ ಅದೇ ನೈಸರ್ಗಿಕವಾಗಿ ಅದೇ ಗೊಬ್ಬರ ಮಾಡ್ಕೊಂತಾ ಇರುತ್ತೆ. ನಾವೇನ್ ಕೊಡದೇ ಬೇಕಿಲ್ಲ, ಸಣ್ಣ ಗಿಡಗಳಿಗೆ ಕೊಡದೇ ಬೇಕಿಲ್ಲ, 3-4 ವರ್ಷದವರೆಗೂ ಕೊಡದೇ ಬೇಕಿಲ್ಲ. ಆದ್ರೂ ಈ ವರ್ಷ ಕೊಟ್ಟಿದೀವಿ ಸರ್, ಯಾಕಂದ್ರೆ 4 ವರ್ಷ ಆಯ್ತು, ಈ ಸಾರಿ ಒಂದೆರಡು ಲೋಡ್ ಸಗಣಿ ಗೊಬ್ಬರ ಹಾಕಿದೀವಿ ಸರ್. ಈಗ ಮೇಲ್ ಗೊಬ್ಬರ ಕೊಡದಲ್ದೆ ಕೆಲವರು ಅದರೊಳಗಡೆ ಹಸಿರೆಲೆ ಗೊಬ್ಬರಗಳು ಬೆಳೀತಾರೆ, ಹೆಸರು, ಅಲಸಂದಿ, ಡಯಂಚ, ಸೆಣಬು, ಈ ತರ ಮಾಡ್ಬಿಟ್ಟು ಅದರಲ್ಲೇ ಮಲ್ಚಿಂಗ್ ಮಾಡಿ ಹಸಿರೆಲೆ ಗೊಬ್ಬರ ಮಾಡ್ತಾರೆ, ಅದು ಒಳ್ಳೆ ಅನುಕೂಲ ಆಗುತ್ತೆ ಅಡಿಕೆಗಳಿಗೆ ಅಂತಾರೆ. ನೀವು ಈ ತರ ಏನಾದ್ರು ಪ್ರಯತ್ನ ಮಾಡಿದ್ರೆ? ಹೌದು ಸರ್, ಹೋದ ಸರಿ ಉರುಳಿ ಹಾಕಿದ್ವಿ ಸರ್, ಅದು ಉರುಳಿ ಸಿಕ್ಕಾಪಟ್ಟೆ ಬೆಳೆದ್ಬಿಡ್ತು ಸರ್, ಲಾಸ್ಟ್ಗೆ ಅದು ಕಾಯಾಗ್ಲಿಲ್ಲ, ಎಲ್ಲ ಬೂದ್ ರೋಗ ಬಂದ್ಬಿಟ್ಟು ಅದನ್ನೇ ಎಲ್ಲ ಇದು ಬಾಂಡ್ಲಿ ಹೊಡೆಸ್ಬಿಟ್ವಿ ಸರ್. ಒಳ್ಳೇದು ಸರ್, ಅದು ಒಳ್ಳೆ ಗೊಬ್ಬರ ಆಗುತ್ತೆ ಇದು ಉರುಳಿ ಹಾಕ್ಬಿಟ್ರೆ. ಇನ್ನೊಂದು ಅವರೇ ಹಾಕಿದ್ವಿ ಸರ್ ಸ್ವಲ್ಪ, ಅದು ಅವರೇ ಮಾತ್ರ ಹಾಕ್ಬಾರ್ದು ಸರ್, ಅದೇನಾಗುತ್ತೆ ಅಂದ್ರೆ ಅದು ಅಡಿಕೆ ಗಿಡಕ್ಕೆ ಎಲ್ಲ ಸುತ್ತಾಕೊಂಡ್ಬಿಟ್ಟು ಅಂಟ್ಕೊಂಡ್ಬಿಟ್ಟು ಅದ್ರಲ್ಲಿ ಓಡಾಡಕ್ಕೆ ಹೋಗಲ್ಲ, ನೀರು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ, ಒಂಥರ ಕಾಡಿನ ಕೊದಂಗ ಆಗುತ್ತೆ. ಈ ಏನಂದ್ರೆ ಇದು ಉರುಳಿ ವಸೆ ಇಲ್ಲ ಅಲಸಂದಿ ವಾಸಿ, ಇದು ಸೆಣಬುನು ಅದು ಸ್ವಲ್ಪ ಜಾಸ್ತಿ ನೀರು ನಿರ್ವಹಣೆ ಮಾಡಕ್ ತೊಂದರೆ ಮಾಡುತ್ತೆ ಸರ್. ಈಗಾಗಲೇ ಅಡಿಕೆ ಸಸಿ ನಾಟಿ ಮಾಡಿ 4 ವರ್ಷ ಅಂತ ಅಂದ್ರೆ ಗಿಡಗಳು ದೊಡ್ಡವಾಗಿರೋದಂತ, ಅದ್ರೊಳಗಡೆ ಸಾಕಷ್ಟು ಅಂತರ ಬೆಳೆಗಳು ಬೆಳೀತಾರೆ. ಕೆಲವು ರೈತರೆಲ್ಲ ವಿಳ್ಯದೆಲೆ ಬೆಳೀತಾರೆ, ಕೋಕೋ ಬೆಳೀತಾರೆ, ಕಾಳುಮೆಣಸು, ಸಾಂಬಾರ್ ಪದಾರ್ಥ ಬೆಳೆಗಳೆಲ್ಲ ಬೆಳೀತಾರೆ, ಈ ತರ ಬೆಳಿಬೇಕಂತ ಏನಾದ್ರು ಉದ್ದೇಶ ಇದೆಯಾ? ಇಲ್ಲ ಸರ್, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಆತದು ಬೇಡ ನಮ್ಗೆ, ಅದ್ರಾಗೆಲ್ಲ ಅಂತವೆಲ್ಲ ಮಾಡೋದು ತುಂಬಾ ಕಷ್ಟ ಆಗುತ್ತೆ, ಅವೆಲ್ಲ ಮಾಡೋದೇ ಬೇಡ ಅಂತೇಳಿ 2 ವರ್ಷ ನೀರುಳ್ಳಿ ಬೆಳ್ಕೊಂಡು ಗಿಡ ಬೆಳ್ಕೊಂಡ್ಲಿ ಸಾಕಂತೇಳಿ, ಅವೆಲ್ಲ ನಮಗೆ ಮಾಹಿತಿ ಇಲ್ಲ ಸರ್. ಸುಮ್ನೆ ಮಾಹಿತಿ ಇಲ್ದಲೆ ಹಾಕೊಂಡು ಸುಮ್ನೆ ನಷ್ಟ ಅನುಭವಿಸೋದು ಏಕೆ ಅಂತೇಳಿ ನಾವೇನು ಮಾಡಕ್ ಹೋಗಿಲ್ಲ ಸರ್ ಆತರ. ಈಗ ಮಾಹಿತಿ ಅಂದ್ರೆ ಸಾಕಷ್ಟು ತೋಟಗಾರಿಕೆ ಇಲಾಖೆಗಳಲ್ಲಿ ಮಾಹಿತಿ ಕೊಡ್ತಾರೆ, ಮತ್ತೆ ಕೃಷಿ ಇಲಾಖೆಯಲ್ಲಿ ಕೊಡ್ತಾರೆ, ಸಾಕಷ್ಟು ಕೃಷಿ ಮೇಳಗಳಲ್ಲಿ ಕೊಡ್ತಾರೆ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೊಡ್ತಾರೆ, ಮತ್ತೆ ನೀವು ಸಾಕಷ್ಟು ರೇಡಿಯೋ ಕೇಳೋದ್ರಿಂದ ರೇಡಿಯೋಲ್ಲಿ ಸಾಕಷ್ಟು ಮಾಹಿತಿಗಳು ಸಿಗ್ತವೆ. ಮಾಹಿತಿಗೇನು ಕೊರತೆ ಇಲ್ಲ, ನಾವೇ ಮಾಹಿತಿ ಹುಡ್ಕೊಂಡ್ ತಗೋದ್ರೆ ಮಾಹಿತಿ ಸಿಗುತ್ತೆ, ಯಾಕೆ ಈ ಮಾಹಿತಿನ ಕಲೆಕ್ಟ್ ಮಾಡ್ಕೊಳ್ತಾ ಇಲ್ಲ? ಕೇಳ್ತಿರ್ತೀವಿ ಕಿವಿಯೇ ಕೇಳಿ ಕಿವಿಯೇ ಬಿಡ್ತೀವಿ ಅಷ್ಟೇ ಸರ್. ಅದು ಯಾಕಂದ್ರೆ ಅವು ಕೇಳೋದು ಸ್ವಲ್ಪ ಕಾರ್ಯರೂಪಕ್ಕೆ ತರೋದು ಕಷ್ಟ. ಮಾಹಿತಿಯನ್ನ ನಾನು ಆಕಾಶವಾಣಿ ಮುಖಾಂತರ ಸಾಕಷ್ಟು ಕೃಷಿ ರಂಗದ ಬಗ್ಗೆ ನನಗೆ ತುಂಬಾ ಆಸಕ್ತಿ, ಸಂದರ್ಶನಗಳನ್ನ ಯಾವೂ ಬಿಡಲ್ಲ, ರೈತರ ಸಂದರ್ಶನ, ಕೃಷಿ ವಿಜ್ಞಾನಿಗಳ ಸಂದರ್ಶನಗಳನ್ನ ಎಲ್ಲಾ ಕೇಳ್ತಾ ಇರ್ತೀನಿ. ಆದ್ರೆ ಇದು ಈ ಕೃಷಿ ಮೇಳಗಳಿಗೆ ಎಂದು ಹೋಗಿಲ್ಲ. ಯಾಕೆ ಕೃಷಿಯಲ್ಲಿ ತಿಳ್ಕೊಂಡಾಗ ಅಳವಡಿಸ್ಕೋಬಾರ್ದು ಅನ್ಸುತ್ತೆ? ಅಳವಡಿಸ್ಕೋಬೇಕು ಸರ್, ಏನ್ ಮಾಡ್ತೀನಿ ನಮ್ಗೆ ಅದು ಎಲ್ಲೂ ಹೋಗಿಲ್ವಲ್ಲ, ಅದರಿಂದ ಬರೀ ತಿಳ್ಕೊಳ್ಳೋದು ಹೋಗ್ಬೇಕು. ಈಗ ಪ್ರಗತಿಪರ ರೈತರೆಲ್ಲ ಒಳ್ಳೊಳ್ಳೆ ತೋಟಗಳು ಮಾಡಿರ್ತಾರೆ, ಅವ್ರ ತೋಟಗಳಿಗೆ ಭೇಟಿ ಕೊಡಬೇಕು, ನೋಡ್ಬೇಕು ಅವರೇ ಆ ತರ ಕೃಷಿ ಮಾಡ್ತಾರೆ, ನಾವೇ ಆ ತರ ಕೃಷಿ ಮಾಡ್ತಾ ಇದ್ವಿ, ನಾವೇನ್ ತಪ್ಪು ಮಾಡ್ತಾ ಇದ್ವಿ, ಅವರಿಂದ ಏನ್ ಕಳಿಬೇಕಾಗುತ್ತೆ, ಇಂಥವನ್ನೆಲ್ಲ ಪ್ರಗತಿಪರ ರೈತರ ತೋಟಗಳಿಗೆ ಅಥವಾ ಕೃಷಿ ಮೇಳಗಳಿಗೆ ಬೇರೆ ಬೇರೆ ಇಂಥದಕ್ಕೆಲ್ಲ ಭಾಗವಹಿಸಿದಾಗ ಸಾಕಷ್ಟು ಅನುಭವಗಳು ತಿಳಿಯುತ್ತೆ. ಹೋಗಿದ್ದೀನಿ ಸರ್ ಸಾಕಷ್ಟು ತೋಟಗಳಿಗೆಲ್ಲ ನೋಡಿದೀನಿ, ನಾವು ಹಿಂಗೆ ಮಾಡ್ಬೇಕಲ್ಲೇ ಅಂತ ಅನ್ಸುತ್ತೆ, ಮಾಡ್ಬೇಕು ಇನ್ ಮುಂದೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೀವಿ ಸರ್. ಮತ್ತೆ ಈಗ ಯಾವುದೇ ಬೆಳೆ ಇಟ್ಟರು ಸಾಕಷ್ಟು ಕೀಟ ರೋಗಗಳು ಬಾಧೆ ಕಂಡು ಬರ್ತಾ ಇದೆ, ಈಗ ಅಡಿಕೆಗೂ ಸಾಕಷ್ಟು ಕೀಟ ರೋಗಗಳು ಬಾಧೆ ಕಂಡು ಬರುತ್ತೆ, ಮುಖ್ಯವಾಗಿ ನಿಮ್ಮ ತೋಟದಲ್ಲಿ ಏನಾದರೂ ಕೀಟ ರೋಗಗಳು ಕಂಡು ಬರ್ತಾ ಇದೆಯಾ, ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ? ಹೌದು ಸರ್, ಈ ಬೇಸಿಗೆ ಹಂಗಾಮಿನಲ್ಲಿ ಇದು ಕೆಂಪು ನುಸಿ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ಈ ಮೊನ್ನೆಲೆ ನಮ್ಮ ಕಾಲ ಬಂದ್ಬಿಟ್ಟಿತ್ತು ಸರ್, ಅಷ್ಟೊತ್ತಿಗೆ ಮಳೆ ಬೀಳೋವತ್ತಿಗೆ ಸ್ವಲ್ಪ ಕಡಿಮೆ ಆಯಿತು, ಈಗ ಇನ್ನೊಂದು ಸರಿ ಮಳೆ ಬಂದ್ಬಿಟ್ರೆ ಚೆನ್ನಾಗಾಗ್ತವೆ ಗಿಡ. ಮತ್ತೆ ಅದಕ್ಕೆ ಯಾವುದು ಔಷಧಿ ಏನು ಸಿಂಪರಣೆ ಮಾಡಲಿಲ್ಲ? ಇಲ್ಲ ಸರ್, ಯಾವುದು ಏನು ಸಿಂಪರಣೆ ಮಾಡಿಲ್ಲ, ಅದು ನೈಸರ್ಗಿಕವಾಗಿ ಮಳೆ ಬಿದ್ರೆ ಅದೇ ಹೋಗುತ್ತೆ ಅಂತೇಳಿ ಯಾವುದೇ ಔಷಧಿ ಏನು ಸಿಂಪರಣೆ ಮಾಡಿಲ್ಲ ಸರ್. ಈ ಅಡಿಕೆ ನಾಟಿ ಮಾಡಿದ್ಮೇಲೆ ಎಷ್ಟು ವರ್ಷ ಬೇಕು ಫಲ ಬರ್ಲಿಕ್ಕೆ? ಅದು ಸರ್ ಅವೇನ್ ಸರ್, ನೀನ್ ಸುಖವಾಗಿ ಬಂದ್ರೆ 2 ವರ್ಷಕ್ಕೆ ಒಂಬಳೆ ಕಾಣಿಸ್ಕೊಂಬತ್ತೆ, ಕಂಪಲ್ಸರಿ ಎಲ್ಲ ಬರ್ಬೇಕಂದ್ರೆ ಒಂದು 6-7 ವರ್ಷ ಅಂತೂ ಬೇಕು ಸರ್. ಪ್ರಾರಂಭದಲ್ಲಿ ಕಾಣಿಸ್ಕೊಂಬತ್ತೆ, 2-3 ವರ್ಷಕ್ಕೆ ಒಂಬಳೆ ಕಾಣಿಸ್ಕೊಂಬತ್ತೆ. ಅದು ಜಾಸ್ತಿ ಅವಕ್ಕೆ ಸಣ್ಣ ಗಿಡದಲ್ಲಿ ಸುಖ ಮಾಡಬಾರ್ದು ಸರ್, ಅವು ಈಗ ಕಷ್ಟ ಅನುಭವಿಸಿರೋದಲ್ಲೇ ಮನುಷ್ಯನಿಗೆ ಜೀವನದ ಬೆಲೆ ಗೊತ್ತಾಗೋದು. ಆ ತರ ಅಡಿಕೆ ಗಿಡನು ಅಷ್ಟೇ, ಅವು ಸ್ಟಾರ್ಟಿಂಗ್ ಅಲ್ಲಿ ಕುರಿಗೆಣ್ಣಿಗೆ ಬೀಳ್ಬೇಕು ಅಂತ ಹೇಳ್ತಾರೆ, ಗಣ್ಣು 10 ಎತ್ತರಕ್ಕೆ ಇರಬೇಕು, ಆ ತರ ಬೆಳೆಸಿದ್ರೆ ಮಾತ್ರ ಅವು ಮುಂದೆ ಚೆನ್ನಾಗಿ ಫಲ ಬಿಡ್ತದೆ. ಸ್ಟಾರ್ಟಿಂಗ್ ಅಲ್ಲೇ ಸಾಕಷ್ಟು ಗೊಬ್ಬರ ಹಾಕಬಾರ್ದು, ಅವು ಸಾಕಷ್ಟು ನೈಸರ್ಗಿಕವಾಗಿ ಅದಕ್ಕೆ ಸಿಗ್ತಕ್ಕಂಥ ಪೋಷಕಾಂಶಗಳು ಭೂಮಿಯಲ್ಲೇ ಇರುತ್ತೆ, ಅದೇ ಸಾಕು ಅವಕ್ಕೆ. ದೊಡ್ಡ ಗಿಡ ಆದ್ಮೇಲೆ ಹಾಕಿದ್ರೆ ಏನು ಆಗಲ್ಲ, ಗೊಬ್ಬರ ಹಾಕ್ಬೇಕು ದೊಡ್ಡ ಗಿಡ ಆದ್ಮೇಲೆ, ಸಣ್ಣದ್ರಲ್ಲಿ ಬೇಡ. ಈಗ ಪ್ರಾರಂಭದಲ್ಲಿ 1-2 ವರ್ಷ ಗೊಬ್ಬರ ಕೊಡಬಾರ್ದು ಅಂತ ಯಾರು ತಿಳಿಸಿಕೊಟ್ರು ನಿಮಗೆ? ಹೆಂಗೆ ಹೆಂಗೆ ಅನುಭವಿ ರೈತರು ಹೇಳ್ತಾರಲ್ಲ ಸರ್, ಅವ್ರ ತರಾನೇ ನಾವು ಫಾಲೋ ಮಾಡೋದು. ಈಗ ಎಲ್ಲ ಹೇಳ್ತಾ ಇರ್ತಾರೆ, ಜನಗಳೇ ಹೇಳ್ತಾ ಇರ್ತಾರೆ, ಏ ಸಣ್ಣ ಗಿಡಕ್ಕೆ ಯಾಕೆ ಹಾಕ್ತೀರಿ ಈಗಲೇ ಗೊಬ್ಬರ, ಅವಕ್ಕೆ ಇನ್ನು 3-5 ವರ್ಷ ಆಗೋವರೆಗೂ ಅವ್ರು ಏನು ಹಾಕ್ಲೇಬೇಡ್ರಿ ಅಂತ ಹೇಳ್ತಿರ್ತಾರಲ್ಲ, ಅದರಿಂದ. ಈಗೇನು ಅಡಿಕೆ ಇನ್ನ ಬಿಡ್ಲಿಕ್ಕೆ ಪ್ರಾರಂಭ ಏನಾಗಿಲ್ಲ? ಇಲ್ಲ ಸರ್, ಇನ್ನ ಸ್ಟಾರ್ಟಿಂಗ್ ಒಂದ್ 20 ಭಾಗ, 100ರಲ್ಲಿ ಒಂದ್ 20 ಭಾಗ ಕಾಣಿಸ್ಕೊಂಡಿದ್ದೆ ಒಂಬಾಳೆ. ಮೊನ್ನೆ ಇನ್ನ ಪೂಜೆ ಮಾಡಿದ್ವಿ ಗಿಡಕ್ಕೆ, ಹೊಸದಾಗ ಒಂಬಾಳೆ ಮಾಡಿದಾಗ ನಮ್ ಕಡೆ ಎಲ್ಲ ಪೂಜೆ ಮಾಡೋದು ವಾಡಿಕೆ ಮಾಡಿದ್ವಿ ಸರ್ ಪೂಜೆ. ಈಗ ಅಡಿಕೆ ಇನ್ನ ಫಸಲಿ ಬಂದಿಲ್ಲ, ಮತ್ತೆ ಮುಂದೆ ಇನ್ನ ಬೇರೆ ಏನೇನ್ ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಇಟ್ಕೊಂಡಿದ್ರು? ಇದೆ ಸರ್, ಜಾಸ್ತಿ ಜಮೀನ್ ಇಲ್ವಲ್ಲ, ಅದನ್ನೇ ಬೆದ್ಲು ಅರ್ಧ ಬೆದ್ಲು ಮಾಡ್ಕೊಂಬೋದು, ಅರ್ಧ ಅಡಿಕೆ ಗಿಡ ನೋಡ್ಕೊಂಡು. ಇನ್ನೇನ್ ಮಾಡಕ್ ಆಗತ್ತೆ ಸರ್? ಇದೆ ಬೆದ್ಲು ಅರ್ಧ, ನೀರಾವರಿ ಅರ್ಧ ಮಾಡ್ಕೊಂಡು ಇರೋದು. ಮತ್ತೆ ಈ ಕೃಷಿ ಜೊತೆಗೆ ರೈತರು ಏನಾದ್ರು ಉಪಕಸಬಗಳು ಮಾಡ್ಬೇಕಪ್ಪ, ಈ ಹೈನುಗಾರಿಕೆ ಹಸು ಸಾಕಾಣಿಕೆ ಮಾಡೋದಾಗಿರ್ಬೋದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಈ ತರ ಏನಾದ್ರು ಒಂದು ಉಪಕಸಗಳು ಅಳವಡಿಸಿಕೊಂಡ್ರೆ ಅನುಕೂಲ ಅಂತಾರೆ ನೀವೇನು? ಹೌದು ಸರ್, ಅದು ಬಾರಿ ಒಳ್ಳೇದು, ಯಾಕಂದ್ರೆ ಹೊಲಕ್ಕೆ ಗೊಬ್ಬರ ಆಗುತ್ತೆ. ಹೈನುಗಾರಿಕೆ ಮಾಡೋದು ಒಳ್ಳೇದು, ಆದ್ರೆ ಅದು ಮಾಡೋರಿಗೆ ಅದು ಆಸಕ್ತಿ, ಕೆಲವರಿಗೆ ಆಸಕ್ತಿ ಇರುತ್ತೆ, ಕೆಲವರಿಗೆ ಆಸಕ್ತಿ ಇರಲ್ಲ. ನಾವು ಇತ್ತೀಚೆಗೆ ಒಂದು ಹಸು ಕಟ್ಕೊಂಡಿದ್ವಿ ಹೊಸದಾಗಿ, ಅದು ಒಂದು ಹಸು ಕಟ್ಟಿಗೆ ಮಾತಿಗೆ ಹಂಗ ಎರಡು ಲೋಡ ಗೊಬ್ಬರ ಆಯ್ತು ಸರ್. ಹೌದು ಸರ್, ಒಕ್ಕಲ್ತನ ಅಂದ್ಮೇಲೆ ಗೊಬ್ಬರ ಬೇಕು, ಅದು ಇವತ್ತಿನ ರೇಟ್ನಲ್ಲಿ ಗೊಬ್ಬರ ಕೊಂಡು ಹಾಕಕ್ಕಾಗಲ್ಲ ಜಮೀನಿಗೆ. ಅದರಿಂದ ಈ ಪ್ರಯತ್ನ ಮಾಡ್ತಾ ಇದ್ವಿ, ಕಟ್ಟಿಗೆ ಅಂತ ಇದ್ವಿ ಸರ್. ನಾವು ಮುಂಚೆ ಎಲ್ಲ ಎಮ್ಮೆಗಳು ಹಸುಗಳು ಬೇಸಾಯದವು ಎಲ್ಲ ಕಟ್ಕೊಂತಿದ್ವಿ. ಏನ್ ಮಾಡ್ತೀವಿ, ಏನಾದ್ರೆ ರೈತರು ಕಳ್ಕಬಾರ್ದು ಸರ್ ದನಗಳನ್ನ. ಒಕ್ಕಲ್ತನ ಅಂದ್ಮೇಲೆ ಅವು ಇರಲೇಬೇಕು, ಅವಿದ್ರೆ ಲಕ್ಷಣ. ಹೊಲಕ್ಕೊಂದು ಅಳ್ಳು ಗೊಬ್ಬರ ಸಿಗಲ್ಲ, ಅವಿಲ್ಲದ ಮೇಲೆ ಕೊಂಡಾಕಾಗಲ್ಲ. ಈಗ ಈಗಿನ ರೇಟ್ನಲ್ಲಿ ಕಟ್ಕೋಬೇಕು ಸರ್, ಅದು ಅದು ಒಳ್ಳೇದು ಸರ್. ಈಗ ನಮ್ಗೆ ಅನ್ಸೈತಿ ಯಾವತ್ತೂ ದನ ಕರ ಕಳ್ಕಬಾರ್ದು, ಮನೆ ಮುಂದೊಂದು ಕರನಾದ್ರೂ ಇರಬೇಕು ಅನ್ನೋ ಒಂದು ಇದು ಈಗ ಅನ್ನಿಸ್ತಾ ಇದೆ ಸರ್. ಯಾರೇ ಆಗ್ಲಿ ಕೈ ಸುಟ್ಕೊಂಡ ಮೇಲೆ ಸರ್ ಗೊತ್ತಾಗದು ಕಳ್ಕೊಂಬೋದು ಒಂದೇ ಕ್ಷಣ ಸರ್. ಹ್ಞೂ ಸರ್. ಈ ಕುರಿ ಮೇಕೆ ಕೋಳಿ ಈ ಥರ ಏನು ಸಾಕಾಣಿಕೆ ಮಾಡ್ತಿಲ್ಲ? ಇಲ್ಲ ಸರ್, ಅಂಥವೇನು ಮಾಡ್ತಿಲ್ಲ. ಅವೆಲ್ಲ ಬಹಳ ಸಣ್ಣ ಸಣ್ಣ ಕೆಲಸಗಳಲ್ಲ ಸರ್. ದನ ಕಟ್ಕೋಬಹುದು, ಸೀಮೆ ಹಸುಗಳನ್ನ ಕಟ್ಕೋಬಹುದು, ಕೋಳಿ. ಈಗ ನಮ್ಮೂರಲ್ಲಿ ಅಂತೂ ಮಸ್ತ್ ಸಾಕಾರ ಸರ್. ಮೊದ್ಲು ಕೋಳಿ ಇವೆಲ್ಲ, ಈಗ ಯಾರು ಸಾಕಲ್ಲ, ಕೋಳಿ ಎಲ್ಲ ಕೈ ಬಿಟ್ಬಿಟ್ರು ಸರ್. ಈ ಕುರಿ ಮೇಕೆ ಸಾಕೋದು ಲಾಭದಾಯಕ ಅಲ್ಲ? ಹಾಂ ಸರ್, ಹಾಂ ಅದು ಲಾಭದಾಯಕನೇ ಸರ್. ಏನಂದ್ರೆ ಅವಕ್ಕೆಲ್ಲ ನಿರ್ವಹಣೆ ಮಾಡೋದು ಒಬ್ಬಂಟಿಗ್ರ ಆದ್ಮೇಲೆ ಕಷ್ಟ ಸರ್. ಅದೇ ಯಾರೇ ಮನುಷ್ಯ ಒಂದು ಫೀಲ್ಡ್ ಅಲ್ಲಿ ಮಾಡೋಕೆ ಸಾಧ್ಯ. ಈ ಎರಡು ಕಡೆ ಫೀಲ್ಡ್ ಅಲ್ಲಿ ನೋಡ್ಕೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ಹೋಗೋದು ಸರ್. ನಮ್ಮನೆಗೆ ಸರ್, ನಮ್ಮ ಅಪ್ಪ ಅಮ್ಮ, ನಮ್ಮ ನನ್ನ ಮಕ್ಕಳಿಬ್ರು ಅವರಿಂದ ಓದ್ತಾ ಇದ್ದಾರೆ ಸರ್. ಈಗ ನಮ್ಮನೆಯವರು ತುಂಬಾ ಹೆಲ್ಪ್ ಮಾಡ್ತಾರೆ ಸರ್. ಅವ್ರು ಇಲ್ಲ ಅಂದ್ರೆ ನನಗೆ ಸಹಾಯ, ಅವ್ರು ತುಂಬಾ ಸಹಾಯ ಆಗ್ತಾರೆ. ಮನೆಗಳದ್ದು ಮಾಡ್ತಾರೆ, ಹೊಲದಾಗೂ ಬಂದು ಮಾಡ್ತಾರೆ. ಅವ್ರಿಗೆ ನನಗಿನ್ನು ಅವರೇ ಒಂದು ಮುಂದಾಳತ್ವವಾಗಿ ನಿಂತ್ಕೊಂಡು ಅವರೇ ತೂಗಿಸ್ತಾರೆ ಸರ್. ಈಗ ನಿಮ್ಮ ಮನೆಯವರು ಕೃಷಿಯಲ್ಲಿ ಸಾಕಷ್ಟು ಸಹಕಾರ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಈ ಅಡಿಕೆ ಗಿಡದ ಮಧ್ಯದಲ್ಲಿ ಹೂವು ತರಕಾರಿ ಇಂಥವನ್ನೆಲ್ಲ ಬೆಳ್ಕೊಂಡ್ರೆ ಸಾಕಷ್ಟು ಪ್ರತಿ ದಿವಸ ದುಡ್ಡು ಬರುತ್ತಲ್ಲ, ಯಾಕೆ ಮಾಡಬಾರ್ದು? ಎಲ್ಲಿ ಬೆಳ್ಕೊಂತೀವಿ ಸರ್, ಅದ್ರಾಗ ಹುಲ್ಲು ಬಗ್ಸಕ್ಕಾಗಲ್ಲ. ಅಡಿಕೆ ಗಿಡದಲ್ಲಿ ಏನು ಮಾಡಕ್ಕಾಗಲ್ಲ ಸರ್, ಹುಲ್ಲು ಬಲವಾಗಿ ಬಿಡುತ್ತೆ, ಅದ್ರಾಗೆಲ್ಲ ಹೂವಿನ ಗಿಡ ಎಲ್ಲ ಹಾಕಕ್ಕಾಗಲ್ಲ. ಈಗೆಲ್ಲ ಸಾಕಷ್ಟು ಕೃಷಿ ಇಲಾಖೆ ಅಂದ್ರೆ ಅಲ್ಲಿ ಸಬ್ಸಿಡಿ ದರದಲ್ಲಿ ಕೃಷಿ ಯಂತ್ರಗಳು ಕೊಡ್ತಾರೆ, ತಾಮಂದು ಸ್ವಚ್ಛವಾಗಿ ವ್ಯವಸಾಯ ಮಾಡಬಹುದಲ್ಲ, ತೋಟದಲ್ಲಿ ಸಣ್ಣ ಸಣ್ಣ ಯಂತ್ರೋಪಕರಣಗಳು ಕೊಡ್ತಾರಲ್ಲ? ಹೌದು ಸರ್, ತರ್ಬೇಕು ಸರ್. ಈಗ ನಾವು ಆ ತರ ತರ್ಬೇಕು ಅಂತ ಮಾಡ್ಕೊಂಡಿದ್ವಿ, ರೋಟಾವೇಟ್ರು ಹ್ಯಾಂಡ್ಲಲ್ಲಿ ಹೊಡಿಯೋದ್ರೆ ರೋಟಾವೇಟ್ರು. ಈಗೆಲ್ಲ ಟ್ರ್ಯಾಕ್ಟ್ರಿ ಬೇಸಾಯ ದುಬಾರಿ ಸರ್, ಎಲ್ಲ ಗಂಟೆ ಲೆಕ್ಕ. ಏನು ಸ್ವಲ್ಪ ಹೊತ್ತು ಮಾಡಿಸಿದ್ರು ಎಲ್ಲಷ್ಟೋ ಅಷ್ಟು ಆಗುತ್ತೆ. ಹಾಂ ಸರ್, ಒಂದ್ಸರಿ ಒಂದ್ ಎಕರೆ ಬೇಸಾಯ ಮಾಡಿಸ್ನಿ ಅಂದ್ರೆ 3,000 ರೂಪಾಯಿ ಬೇಕು ಸರ್ ಟ್ರ್ಯಾಕ್ಟ್ರಿಯಲ್ಲಿ, ಎರಡು ಕಡೆ ರೋಟಾವೇಟ್ರು ಓಡಿಸ್ನಿ ಅಂದ್ರೆ. ಅದರಿಂದ ನಾವು ಈಗ ಅಂತದೊಂದು ತರಬೇಕು ಅಂತ ಇದೀವಿ ಸರ್, ಹ್ಯಾಂಡ್ಲಿಂದ ರೋಟಾವೇಟ್ರು. ಅದಾದ್ರೆ ನಮ್ಮ ಜಮೀನಿಗೆ ಸರಿಯಾಗಿ ನಮ್ಮ ಕೆಲ್ಸಕ್ಕೆ ತಕ್ಕಂತೆ ಹೊಡ್ಕೊಂಡಿರ್ಬಹುದು ಅಂತೇಳಿ ಒಂದು ಯೋಜನೆ ಹಾಕೊಂಡಿದೀವಿ ಸರ್. ಮತ್ತೆ ಅಡಿಕೆ ಸುತ್ತ ಏನಾದ್ರೂ ತೆಂಗಿನ ಗಿಡಗಳು ಹಾಕಿದ್ರ? ಹ್ಮ್ ಸರ್, ಹಾಕಿದೀವಿ ಸರ್. ಸುತ್ತ ಅದು ಅಡಿಕೆ ಇಡ್ತೀವಿ ಅಂದ್ರೆ ಸುತ್ತ ಮ್ಯಾರೇ ಇರ್ಲೇಬೇಕು ಸರ್. ಯಾಕಂದ್ರೆ ನಮ್ದು ಸ್ವಲ್ಪ ಎತ್ತರವಾದ ಪ್ರದೇಶದ ಹೊಲ, ಗಾಳಿ ಹೊಡೆತಕ್ ಮುಂದೆ ಏನಾಗ್ತಾವ ಅಂತೇಳಿ ಸುತ್ತ ಎಂಟು ಜಾಬ್ಗೆ ಒಂದೊಂದೇ ಇಟ್ಬಿಟ್ಟಿದೀವಿ ಸರ್. ಹ್ಮ್, ಯಾಕಂದ್ರೆ ಹತ್ತತ್ರಕ್ಕೆ ಇರ್ಲಿ, ನೆರಕೆ ಕಟ್ಟದಂಗ್ ಗಾಳಿ ತಡೆ ಗಾಳಿಗೆ ತಡೆಯಾಗಿರ್ಲಿ ಅಂತೇಳಿ ಹತ್ತತ್ರಕ್ಕೆ ಇಟ್ಟಿದೀವಿ. ಅವಿರೋದ್ರಿಂದಲೇ ಮುಂದೆ ಇಲ್ಲಾಂದ್ರೆ ಎಲ್ಲ ಗಾಳಿ ಏನಾದ್ರು ಮುಂಗಾರಿ ಗಾಳಿ ಸುತ್ತೋ ಇದು ಬೀಸ್ಬಿಟ್ಟಾಗ ಎಲ್ಲ ಈ ವರ್ಷ ಎಷ್ಟೋ ವರ್ಷ ಗಿಡ ಮುರಿದಿದೆ ಸರ್. ಅದನ್ನೆಲ್ಲ ನೋಡ್ಬಿಟ್ರೆ ಈಗಲೇ ನಮಗೂ ಈಗಲೇ ನಡ್ಕೋ ಶುರು ಆಗುತ್ತೆ ಸರ್. ಮುಂದೆ ನಮ್ಮ ಹೂ ಹಿಂಗೆ ಮುರಿದು ಹೋದ್ರೆ ಏನ್ ಮಾಡೋದು ಒಂದಿನ ಅಂತೇಳಿ ಸುತ್ತ ಇಟ್ಟಿದ್ದೀವಿ ಸರ್. ಒಂದು 45 ತೆಂಗಿಡ ಇದಾವೆ. ಆಲೆ ಫಸಲು ಬರ್ತಾ ಇದೆಯಾ? ಹಾ, ಬರ್ತಾ ಇದೆ ಸರ್. ಆಲೆ ಒಂದು 15-20 ವರ್ಷ ಆಯ್ತು ಸರ್ ಅವನ್ನ ಇಟ್ಟು. 2000 ಇದ್ರಲ್ಲೇ ಇಟ್ಟಿದ್ವಿ. ಫಸಲು ಬಿಡ್ತಾ ಇದಾವೆ, ಆದ್ರೂ ಅವು ಸಮರ್ಪಕವಾಗಿ ನೀರು ಪೂರೈಕೆ ಇಲ್ಲ. ಹಿಂಗೆ ಒಂದು ಅದು ಮಳೆ ಬಂದದ್ದೇ ಅದಕ್ಕೆ ಬಲ. ಬೇಸಿಗೆಯಲ್ಲಿ ಎಲ್ಲ ಒಂದು 2-3 ಅದ ಬಿಡೋದು. ಅವು ಅಷ್ಟೊಂದು ಫಲ ಇಲ್ಲ. ಇವೆರಡು ವರ್ಷ ತೆಂಗಿನ ಬೆಳೆನೂ ಕಡಿಮೆ ಸರ್. ಸುತ್ತ ಒಂದು ಲ್ಯಾಟ್ರಲ್ ಎಳೆದ್ಬಿಟ್ಟು ಅವಕ್ಕೆ ನೀರಿನ ವ್ಯವಸ್ಥೆ ಮಾಡ್ಬೋದಲ್ಲ? ಹಾ, ಮಾಡಿದ್ದೀವಿ ಸರ್. ಈಗ ಮಾಡಿದ್ದೀವಿ. ಈಗ ತೆಂಗಿನ ಗಿಡ ಬಾಡ್ರೆ ಹೊಲಕ್ಕೆನ ಮಧ್ಯದಲ್ಲಿ ಅಡಿಕೆ ಗಿಡ ಇಟ್ಬಿಟ್ಟಿವಿ. ಯಾಕಂದ್ರೆ ಅವಕ್ಕೂ ನೀರಾಗುತ್ತೆ, ಅಡಿಕೆಗೂ ನೀರಾಗುತ್ತೆ, ತೆಂಗಿನ ಗಿಡಕ್ಕೂ ಬಿಡಲ್ಲ ಮಾಡ್ದಂಗಾಗಲ್ಲ ಅಂತೇಳಿ ಅದಕ್ಕೂ ಒಂದು ಲ್ಯಾಟ್ರ ಒಂದು ಹೋಲ್ ಹಾಕ್ಬಿಟ್ಟು ನೀರಿನ ವ್ಯವಸ್ಥೆ ಮಾಡಿದ್ವಿ ಸರ್ ಈ ಸಾರಿ. ಈಗ ತೆಂಗ ಅಲ್ಲಿ ಫಸಲು ಬರ್ತಾ ಇದೆ ಅಂತಂದ್ರೆಲ್ಲ ಮಾರಾಟ ಮಾಡ್ತೀರ ತೆಂಗ್ನ? ಹ್ಮ್ ಸರ್, ಹಿಂಗೆ ಕಾಯಿ ಊರಾಗ ಯಾರನ್ನ ಕೇಳಿದವ್ರಿಗೂ ಕೊಡ್ತೀವಿ. ಅಷ್ಟೊಂದೇನ್ ಬಿಡಲ್ಲ, ಸ್ವಲ್ಪ ಸ್ವಲ್ಪ ಮನೆಗೆ ಬಳಕೆಗೆ ಹೆಚ್ಚಾದ ಕೊಪ್ಪರಿಗೆ ಹಾಕ್ತಿವಿ. ಕೊಪ್ಪರಿ ಎಲ್ಲ ಒಡಕೆಂಡು ತಾಣ ಉಳಿಯಾರಿಗೆ ತಾಣ ಹೋಗ್ತಿವಿ. ಮೊನ್ನೆ ಇನ್ನ ಮಾರ್ಕ ಬಂದೆ ಸರ್, ಒಂದ್ ಕ್ವಿಂಟಲ್ ಏನೋ ಆಯ್ತು, 1700 ನಂಗೆ ಸಿಕ್ತು ಸರ್. ಈಗೆಲ್ಲ ತೆಂಗಿಗೂ ಒಳ್ಳೆ ಬೆಲೆ ಇದೆಲ್ಲ? ಹ್ಮ್ ಸರ್, ಈ ಇತ್ತೀಚೆಗೆ ತೆಂಗಿಗೆ ಭಾರಿ ಬೇಡಿಕೆ ಬಂತು ಸರ್. ಹೌದು ಸರ್, ತೆಂಗಿಗೆ ಮೊದಲು ಎಲ್ಲ ಬೆಲೆ ಇರಲಿಲ್ಲ, ಈಗ ಮಳೆಗಾಲ ಇವೆರಡು ವರ್ಷ ಕಡಿಮೆ ಆಯ್ತಲ್ಲ ಸರ್, ಕಾಯಿ ಬೀಳ್ದಂಗಾದ್ವಲ್ಲ, ಅದರಿಂದ ರೇಟ್ ಆಗೈತೆ ಸರ್ ತೆಂಗು. ಮತ್ತೆ ತೆಂಗಲ್ದಲ್ಲೇ ಸುತ್ತ ಏನಾದ್ರೂ ಅರಣ್ಯ ಗಿಡಗಳೇನಾದ್ರೂ ಬೆಳೀತಾ ಇದ್ರ? ಇನ್ನ ಬೆಳೀತಾ ಇಲ್ಲ ಸರ್, ಈಗ ಇಡಬೇಕು ಅಂತ. ಯಾಕಂದ್ರೆ ಇದ್ದಿದ್ದು ಅವನ್ನು ಇಟ್ರೆ ಫುಲ್ ತಡಕೆ ಕಟ್ಟಿರ್ತಾರ, ಗಾಳಿ ತಡೆ ಹಿಡಿತೈತೆ ಅಂತೇಳಿ ಅರಣ್ಯ ಇಲಾಖೆಯಲ್ಲಿ ಕೊಡ್ತಕ್ಕಂತ ಸಸಿಗಳನ್ನ ಇಡಬೇಕು ಅಂತ ಹೇಳಿ ಮಾಡಿದ್ವಿ ಸರ್. ಹುಣಸೆ, ಎಬ್ಬೇವು ಇಂಥವೆಲ್ಲ ಇಡಬೇಕು ಅಂತ ಮಾಡಿದ್ವಿ ಸರ್ ಮನಸ್ಸು. ಹ್ಮ್ ಸರ್. ಮತ್ತೆ ಅನಂತರಾಜ್ ಅವರೇ, ಈಗ ನಮ್ಮ ಆಕಾಶವಾಣಿನ ಹಾಲು ಎಷ್ಟು ವರ್ಷ ಅಂತ ಕೇಳ್ತಾ ಇದ್ರು ಸರ್? ನನಗೆ ತುಂಬಾ ಆಕಾಶವಾಣಿ ಚಿತ್ರದುರ್ಗ ಅಂದ್ರೆ ತುಂಬಾ ಅಭಿಮಾನ ಸರ್. ನಾನು ನೆನಪಿಟ್ಕೊಂಡಂಗೆ ಹಾಲೆ 20 ವರ್ಷ ಅಂತ ಆಗಿದೆ ಸರ್. 35ನೇ ವರ್ಷದ ಹುಟ್ಟುಹಬ್ಬಕ್ಕೆ ಬಂದಿದ್ದೀನಿ ನಾನು, ಕೇಳಿ ಹಾಲೆ 20 ವರ್ಷ ಅಂತ ಆಗಿದೆ ಸರ್. ಕೇಳಕ್ಕೆ ಶುರು ಮಾಡಿ ನನಗೆ ತುಂಬಾ ಆಸಕ್ತಿ ಸರ್. ಆಕಾಶವಾಣಿ ಕಾರ್ಯಕ್ರಮಗಳಂದ್ರೆ ಕೇಳಲಿಲ್ಲ ಅಂದ್ರೆ ಏನೋ ಒಂಥರ ಆಗುತ್ತೆ ಸರ್. ಯಾವ್ಯಾವ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತಾರೆ? ಎಲ್ಲಾ ಕಾರ್ಯಕ್ರಮಗಳು ಕೇಳ್ತೀನಿ ಸರ್. ಮನೋರಂಜನಾ ಕಾರ್ಯಕ್ರಮಗಳು, ಕೃಷಿರಂಗದ ಕಾರ್ಯಕ್ರಮಗಳು, ಚಿನ್ನರ ಹುಡುಗ ಮಕ್ಕಳ ಕಾರ್ಯಕ್ರಮಗಳು, ಯಾವುದು ನನಗೆ ಇಷ್ಟ ಆಗದೆ ಇರೋ ಕಾರ್ಯಕ್ರಮನೇ ಇಲ್ಲ ಸರ್. ಎಲ್ಲಾನು ಆಸಕ್ತಿದಾಯಕವಾಗಿ ಕೇಳ್ತೀನಿ. ಮತ್ತೆ ನಾನು ಕೆಲಸ ಮಾಡಿಕೊಂಡೆ ಜೋಮಲ್ಲಿ ಇಟ್ಕೊಂಡೆ ಕೇಳ್ತಾ ಇರ್ತೀನಿ. ಅದೊಂದು ನನಗೆ 2-in-1. ನಾನು ಮುಂಚೆ ಅಂದ್ರೆ ರೇಡಿಯೋ ಸೆಟ್ ಅನ್ನೇ ಹೊಲ್ದಾಗ ತಡಾಗಿ ಕೇಳ್ತಕ್ಕಂತ ಅಭ್ಯಾಸ ಉಳ್ಳವನು. ಈಗ ನನಗೆ ಮೊಬೈಲ್ ಅಲ್ಲಿ ಬಂದಿರೋದ್ರಿಂದ ಇನ್ನೂ ಖುಷಿ ಕೇಳಕ್ಕೆ. ಯಾಕಂದ್ರೆ ಜೇಬಲ್ಲೇ ಹಾಕೊಂಡು ಕೇಳ್ಬೋದಲ್ಲ, ನನ್ನ ಕೆಲಸನೂ ಮಾಡ್ಕೋಬಹುದು, ರೇಡಿಯೋನು ಕೇಳ್ಬೋದು. ಹಿಂಗೆ ಮಾಹಿತಿ ಬೇಜಾರನೇ ಸರ್, ದಿನ ಹೇಗೆ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ ಸರ್. ನನಗೆ ಸಂಗಾತಿಯಾಗಿ ಆಕಾಶವಾಣಿ ಚಿತ್ರದುರ್ಗ ಅಂದ್ರೆ ಸಂಗಾತಿ ಇದ್ದಂಗೆ. ಹ್ಮ್ ಸರ್. ಈ ರೇಡಿಯೋ ಕಾರ್ಯಕ್ರಮಗಳು ಕೇಳದಂತ ನಿಮ್ಗೆ ಕೃಷಿ ಬದುಕಿಗೆ ಏನಾದ್ರೂ ಅನುಕೂಲ ಆಗಿದೆಯಾ? ಹಾ ಆಗಿದೆ ಸರ್, ಕೇಳ್ತಾ ಇರ್ತೀನಲ್ಲ ಎಲ್ಲ ರೈತರ ಅನುಭವಗಳನ್ನ, ಅದೇ ತರ ಮಾಡ್ಬೇಕು ಅಂತ ಮನಸ್ಸು ಮಾಡ್ತಾ ಇದ್ದೀನಿ. ಅವ್ರೇನು ಈ ಶೇಂಗಾ ಬೆಳಿಗ್ಗೆ ಏನ್ ಮಾಡ್ಬೇಕು, ಈಗ ಬುಡ ಕೊಳೆ ರೋಗ ಬರುತ್ತಲ್ಲ ಅದಕ್ಕೆ ಯಾವ ತರ ಅಂತ ಎಲ್ಲ ಹೇಳ್ತಾ ಇರ್ತಾರೆ ರೈತರು. ಅದನ್ನೆಲ್ಲ ನಾನು ಗ್ರಾಮದಲ್ಲಿ ಸೂಕ್ಷ್ಮವಾಗಿ ಕೇಳ್ತಾ ಅದನ್ನೆಲ್ಲ ಮಾಡ್ಬೇಕು ಅಂತ ಇತ್ತೀಚೆಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಬುಡಕೊಳೆ ರೋಗ ತಡೆಗೆ ಏನ್ ಮಾಡ್ಬೇಕು ಅನ್ನೋದೆಲ್ಲ ಈ ಸರಿ ಈ ವರ್ಷ ಅಂತೂ ಅದನ್ನ ಕಂಪಲ್ಸರಿ ಮಾಡ್ಲೇಬೇಕು ಅಂತ, ಬುಡಕೊಳೆ ರೋಗಕ್ಕೆ ಇದು ಟ್ರೈಕೋಡರ್ಮ ಲೇಪನ ಮಾಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದೀನಿ ಸರ್. ಮುಂದೆ ಇನ್ನ ಏನೇನು ಬೆಳಿಬೇಕು, ಏನೇನು ಕೃಷಿಯಲ್ಲಿ ಏನೇನು ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀನಿ. ಅಡಿಕೆ ಗಿಡ ಒಂದು ಬೆಳೆಸ್ಕೊಂಡು ಮಾದ ಸರ್, ಇದ್ದಿದ್ದೆಲ್ಲ ಬೆದ್ಲಿಗೆ ಮಾಡ್ಕೊಂಡು ಏನ ಸರ್ ಇನ್ನೇನ್ ಮಾಡಕ ಸರ್, ಅಲ್ಪ ಸ್ವಲ್ಪ ಜಮೀನರು. ಹಾಗಿದ್ರೆ ಅನಂತರಾಜ್ ಅವರ ಈಗ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಿಮ್ಗೆ? ಸರ್ ನಾವು ನೆಮ್ಮದಿ ನನ್ನ ನಾವು ತಂದ್ಕೋಬೇಕು ಸರ್. ಯಾಕಂದ್ರೆ ನಾವು ಸ್ವಂತ ಪರಿಶ್ರಮದಿಂದ ದುಡಿದ್ರೆ ಮಾತ್ರ ನಮಗೆ ನೆಮ್ಮದಿ ಸಿಗುತ್ತೆ. ಯಾರನ್ನೇ ಪರರ ಮೋಸ ಮಾಡಿ ಬದುಕರಿಗೆ ಅವ್ರಿಗೆ ನೆಮ್ಮದಿ ಇರಲ್ಲ. ಯಾಕಂದ್ರೆ ನಾವು ಸ್ವಂತ ಪರಿಶ್ರಮದಿಂದ ದುಡ್ಡು ತಿನ್ನನಿಗೆ ಯಾವತ್ತು ನೆಮ್ಮದಿ ಇದ್ದೇ ಇರುತ್ತೆ. ರೈತರಿಗೆ ಯಾವತ್ತು ನೆಮ್ಮದಿ ರೈತ ಕಳ್ಕೊಂಬಲ್ಲ ಸರ್. ಅವನು ಯಾಕಂದ್ರೆ ಸ್ವಾಭಿಮಾನಿ, ಅವನು ಸ್ವಂತ ಪರಿಶ್ರಮದಿಂದ ದುಡಿತಾನೆ. ಈ ಕಾರ್ಯಕ್ರಮ ಕೇಳಂತ ರೈತರು ನಿಮ್ಗೆ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು? ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮ ಶ್ರೋತೃಗಳು ಏನಾದರೂ ನಾನು ಸಂಪರ್ಕ ಮಾಡ್ಬೇಕಂದ್ರೆ ನನ್ನ ಮೊಬೈಲ್ ಸಂಖ್ಯೆ 7899187794 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಸರ್ ನನಗೆ ತಿಳಿದಂಥ ಮಾಹಿತಿಯನ್ನು ನಾನು ಹೇಳಕ್ಕೆ ತಯಾರಿದ್ದೀನಿ ಸರ್. ರೈತ ಬಾಂಧವರೇ, ಹಿರಿಯೂರ್ ತಾಲೂಕು ಗೊರಲಡ್ಕು ಗ್ರಾಮದ ಅನಂತರಾಜ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 7899188794. ಬಹಳ ಸಂತೋಷ ಅನಂತರಾಜ್ ಅವರೇ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿಯಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಕಾಶವಾಣಿ ಹಾರೈಸುತ್ತೆ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕಿನ ಗೊರಲಡುಗು ಗ್ರಾಮದ ಕೃಷಿಕ ಅನಂತರಾಜು ಜಿಬಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನದ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಂದ ಸಂದೇಶ. ನಮಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಜಗತ್ತಿನೆಲ್ಲೆಡೆ ಆಚರಿಸಲಾಗುತ್ತದೆ. ಬಾಲ ಕಾರ್ಮಿಕರು ಹಾಗೂ ಕಿಶೋರ ಕಾರ್ಮಿಕರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಅಪರಾಧವಾಗಿರುತ್ತದೆ. ನಾವೆಲ್ಲರೂ ಸೇರಿ ಮಕ್ಕಳ ಹಕ್ಕಿಗೆ ಅವರ ಬದುಕಿಗೆ ಶ್ರಮಿಸೋಣ ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಮಕ್ಕಳ ಹಕ್ಕುಗಳನ್ನು ಮಕ್ಕಳಿಗೆ ಹಾಗೂ ಪೋಷಕರಿಗೆ ತಿಳಿಸುವ ಎಲ್ಲಾ ಕಾರ್ಯಕ್ರಮಗಳನ್ನು ನಾವು ನೀವು ಸೇರಿ ಹಮ್ಮಿಕೊಳ್ಳೋಣ. ರಾಜ್ಯದ ಯಾವುದೇ ಭಾಗದಲ್ಲಿ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098ಗೆ ಕರೆ ಮಾಡಲು ಕೋರಲಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಹವಾಮಾನ ವರದಿ. ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ತೀವ್ರವಾಗಿದ್ದು ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಕ್ರಿಯವಾಗಿತ್ತು.

ರೈತರಿಗೆ ಸಲಹೆ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 2,300 ಗರಿಷ್ಠ 2,350 ರೂಪಾಯಿಗಳು, ರಾಗಿ ಹೈಬ್ರಿಡ್ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3,590 ಗರಿಷ್ಠ 3,592. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಹತ್ತಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 3,009 ಗರಿಷ್ಠ 7,254 ರೂಪಾಯಿಗಳು. ಚನ್ನಗಿರಿ ಮಾರುಕಟ್ಟೆಯಲ್ಲಿ ಅಡಿಕೆ ರಾಶಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 42,199 ರೂಪಾಯಿಗಳು, ಗರಿಷ್ಠ 58,599 ರೂಪಾಯಿಗಳು. ಭತ್ತ ಪ್ರತಿ ಕ್ವಿಂಟಾಲ್ಗೆ 1,900-2,530 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಒಂದು ಜನಪದ ಗೀತೆಯನ್ನ ಕೇಳೋಣ. ತಕ್ಕಡ ತಕ್ಕಡ ತಾಳುತ್ತಾ ತಾಳಮೇಳ ಹಾಕುತ್ತಾ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ತಕ್ಕಡ ತಕ್ಕಡ ತಾಳುತ್ತಾ ತಾಳಮೇಳ ಹಾಕುತ್ತಾ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ನಂದಿಕೋಲು ಕುಣಿದಾಡೋ ಸುದ್ದಿ ಕೇಳಿ ಮಡಿಕೇಲಿರೋ ಬೇಳೆಕಾಳು ನೆಗದಾಡ್ತಿತ್ತು. ಮಡಿಕೇಲಿರೋ ಬೇಳೆಕಾಳು ನೆಗದಾಡ್ತಿತ್ತು. ಮಡಿಕೇಲಿರೋ ಬೇಳೆಕಾಳು ನೆಗದಾಡೋ ಸುದ್ದಿ ಕೇಳಿ ಕುಡಿಕೇಲಿರೋ ಸಾಸಿವೆ ಕಾಳು ಕುಣಿದಾಡ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಬೇಳ ಹಾಕುತ್ತಾ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ಎಲ್ಲಿರೋ ಸಾಸಿವೆ ಕಾಳು ಕುಣಿದಾಡು ಸುದ್ದಿ ಕೇಳಿ ಹಿತ್ತಲಲ್ಲಿರೋ ಬದನೆಕಾಯಿ ಹಿಗ್ಗೋಗುತ್ತಿತ್ತು. ಹಿತ್ತಲಲ್ಲಿರೋ ಬದನೆಕಾಯಿ ಹಿಗ್ಗೋದ ಸುದ್ದಿ ಕೇಳಿ ಅನ್ನ ಕಾರಣ ಬೆಳ್ಳುಳ್ಳಿ ಚೆಲ್ಲಾಡುತ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ ಕಾಲು ನಿಲ್ಲಲ್ಲೋ ಇವರ ಕೈಯು ನಿಲ್ಲಲ್ಲೋ. ಕಾಲು ನಿಲ್ಲಲ್ಲೋ ಇವರ ಕೈಯು ನಿಲ್ಲಲ್ಲೋ. ಗರಣ ಬೆಳ್ಳುಳ್ಳಿ ಚೆಲ್ಲಾಡೋ ಸುದ್ದಿ ಕೇಳಿ ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡ್ತಿತ್ತು. ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡೋ ಸುದ್ದಿ ಕೇಳಿ ಚಿಪ್ಪನಾಗಿರೋ ಕೊಬ್ಬರಿ ಚೂರು ಜಿಜಿದಾಡ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ಹಾಯ್ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ ಕಾಲು ನಿಲ್ಲಲ್ಲೋ ಇವರ ಕೈಯು ನಿಲ್ಲಲ್ಲೋ. ಕಾಲು ನಿಲ್ಲಲ್ಲೋ ಇವರ ಕೈಯು ನಿಲ್ಲಲ್ಲೋ. ಇರೋ ಕೊಬ್ಬರಿ ಚೂರು ಜಿಗದಾಡು ಸುದ್ದಿ ಕೇಳಿ ಕೊಟ್ಟಿಗೆಯಲ್ಲಿ ತಕ್ಕೊಂಬಿನ ಟಗರು ಒದ್ದಾಡ್ತಿತ್ತು. ಕೊಟ್ಟಿಗೆಯಲ್ಲಿ ತಕ್ಕೊಂಬಿನ ಟಗರು ಒದ್ದಾಡೋ ಸುದ್ದಿ ಕೇಳಿ ಮೂಲೆಯಲ್ಲಿ ತಕ್ಕುಡುಗೋಲು ಮಸದಾಡ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಮೇಳ ಹಾಕುತ್ತಾ ಕಾಲು ನಿಲ್ಲಲ್ಲೋ ಇವರ ಕೈಯು ನಿಲ್ಲಲ್ಲೋ. ಕಾಲು ನಿಲ್ಲಲ್ಲೋ ಇವರ ಕೈಯು ನಿಲ್ಲಲ್ಲೋ. ಬಿದ್ದ ಕುಡುಗೋಲು ಮಸದಾಡೋ ಸುದ್ದಿ ಕೇಳಿ ಹಾಸಗಲ್ಲ ಗುಂಡು ಕಲ್ಲು ಗುದ್ದಾಡ್ತಿತ್ತು ಹಾಸಗಲ್ಲು ಗುಂಡು ಕಲ್ಲು ಗುದ್ದಾಡೋ ಸುದ್ದಿ ಕೇಳಿ ಮಡಿಕೆಯೊಳಗೆ ಮಸಾಲೆ ಕಮ್ಮಂತಿತ್ತು ತಕ್ಕಡ ತಕ್ಕಡ ತಾಳತಾ ಐ ತಕ್ಕಡ ತಕ್ಕಡ ತಾಳತಾ ತಾಳಮೇಳ ಹಾಕುತ್ತಾ ಇವರ ಕೈಯೋ